ಯಾಕೆ ಹಳಾಳ ಕಾಣಿಸತ್ತಿತ್ತು ಯಾರಿಗ ಗೊತ್ತ? ನಾ ಹೋಗೋದಕ್ಕ ನಮ್ಮ ಓಣಿ ಎಲ್ಲ ಇತ್ತು ಹಳಾಳ ಆಗೋದಕ್ಕ. ಏನಾಗಲಿ, ನಮ್ಮ ತಾತನವ್ರ ಸನೇಹ ಹೋಗಿ ನಾನಾದ್ರೂ ಮಾತಾಡಿಸಿ ಬರುತ್ತೇನೆ. ಅಣ್ಣ ತಾತೇನವರೇ, ಅಣ್ಣ ತಾತೇನವರ ಕೈ ಸೊನ್ನೆ ಮಾಡ್ಲಿಕ್ಕೆ ಏನ ಕೈಗೇನ ಸೊಳ್ಳಂಗಿ ಬ್ಯಾನಿ ಆಯ್ತು ಅಣ್ಣ? ಮಾತಾಡೋದಿಲ್ಲ ಯಾವಾಗಿದ್ರು ನಮ್ಮ ತಾತ್ಯಾಗ ಸೆಮಿ ಸೆಮಿ ಮಾತುಗಳಬೇಕ, ಇಲ್ಲಾದ್ರ ಬಾಯಿಗೇನ್ರ ಬೆಚ್ಚಗಾಗಲಿ ಅಥವಾ ಸೆಮಿ ಉಂಡಿ ಆಗಲಿ ತಿನ್ನಿಸ್ಲಿಕ್ಕೆ ಬೇಕ. ಅಣ್ಣ ತಾತ್ಯ ನಿಮ್ಮ ಸಲುವಾಗಿ ನಾಲ್ಕು ಸ್ಪೆಷಲ್ ಉಂಡಿ ತಂದಿದ್ದೇನೆ ಅಣ್ಣ, ಇವನು ತಿನ್ರಿ, ನನ್ನ ದೊಡ್ಡ ನಾಲ್ಕು ಮಾತು ಮಾತಾಡ್ರಿ. ಕೋಗಿಲ ಕೂಗುವುದು ತನ್ನ ಕಂಠದ ಸ್ವಾರ್ಥ ಸುಖಕ್ಕಾಗಿ, ಇವರ ಕರೆಯೋದು ತಮ್ಮ ಶರೀರ ಹಿತಕ್ಕಾಗಿ, ನಾನು ಹೋಗುವುದು ಉಂಡಿ ಲಾಭಕ್ಕಾಗಿ. ತರ್ರಿ ಅಣ್ಣ, ತೆಗೆದುಕೊಳ್ಳಿರಿ. ತರ್ರಿ ಅಣ್ಣ ತಾತ್ಯ, ತಿನ್ರಿ. ತಿನ್ನುವ ಅಂದ್ರೆ ನಿಮ್ಮ ಜೋಡಿದ್ರೆ ಅವ್ರು ಎಲ್ಲಿ ಹೋದ್ರು? ಯಾರ್ರಿ ಅಂದ್ರೆ ಬೆಳೆ ತನಕ ಕುಣದಾಡಿ ಹೋದ್ರಲ್ಲ ಅವ್ರಿ ಅಣ್ಣ, ಅವ್ರೆಲ್ಲಿ ಹೋದ್ರು? ಅವ್ರ ಅತ್ತ ಹೋಗಿಬಿಟ್ರವ. ಅತ್ತ ಅಂದ್ರೆ ಇನ್ ರಾತ್ರಿ ಹೋದ್ರ ಅಥವಾ ಹಗಲಿ ಹೋದ್ರ? ಹಗಲಿ ಹೋದ್ರಿ. ಹಗಲಿ ಹೋದ್ರೆ ಅಣ್ಣ ಇನ್ನು ಮಧ್ಯಾಹ್ನ ವೇಳೆ ಹೋದ್ರ ಮುಂಜಾನೆ ಹೋದ್ರ? ಮಧ್ಯಾಹ್ನ ಹೋದ್ರಿ. ಮಧ್ಯಾಹ್ನ ವೇಳೆದಲ್ಲಿ ಹೋದ್ರ ಕಾಲ್ ಬಾಳ ಸುಡ್ತಿರ್ಬಿ, ಕಾಲ ಹೆಣ್ಮೆಟ್ಟಿದ್ರು. ಅವ್ನ ಪರಿಸ್ಥಿತಿ ಬಹಳ ಕೆಟ್ಟ ಹೋಗ್ತಾವ್ರಿ. ಅದೆಂಗ ಅವ್ರಿ, ಅವ್ ಹೋಗ್ಬೇಕಾದ್ರೆ ಬಿಸಿಲು ಬಹಳ ಆದ್ರಿಂದ ಬಾಯಿ ಸೊನಾಟಿ ಬೂಟ್ ಮಾಡಿಕೊಟ್ಟಿನ್ರಿ. ತಾತೆ ಬಾಳಿ ಸುನಾಟಿ ಬೂಟ್ ಬೂಟ್ ತಲೆ ಮೇಲೆ ಛತ್ರಿ ಇಸ್ತ್ರಣಿ ಒಂದ್ ದಂಡಿ ಸುಚಿ ಅವ್ನ ಕೈಯಾಕ್ ಹೋಯ್ತೀನಿ. ಹಾ ಇಸ್ತ್ರಣಿ ತಲೆ ಮೇಲೆ ಛತ್ರಿ ಕಾಲ ಬಾಳಿ ಸುನಾಟಿ ಹತ್ತಿ ಹೋಗ್ಬೇಕಾದ್ರೆ ಯಾತ್ರಿ ಮೇಲೆ ಹೋದ್ರೆ ಬಕ್ಕ ಹೋರಿ ಮೇಲ್ರಿ? ಬಕ್ಕ ಹೋರಿ ಮೇಲೆ ಹೌದ್ರಿ. ಅಂದ್ರೆ ಹಿರಿಯರು ಶಾಸ್ತ್ರಿ ನಿಮ್ಮ ಮಾಡಿದ್ದೇನೆ ಸುಳ್ಳಲ್ಲ. ಒಂದು ಹೆಣ್ಣಿಗಾಗಿ ಕೆಡದ ಒಂದು ಮಣ್ಣಿಗಾಗಿ ಕೆಡದ, ಒಂದು ಹಳ್ಳಿಗಾಗಿ ಕೆಡಬೇಕನ್ನುವಂತ ಶಾಸ್ತ್ರ ನಿಮಗೆ ಬರೆದಿಟ್ಟದ್ದೈತಿ. ಕಾಲೋ ಕಾಲ ಇಂದ ಎಂತೆಂತ ಜನ ತಾತೆ ಹೆಣ್ಣಿನ ಸಲುವಾಗಿ ಮಣ್ಣು ಮುಕ್ಕಿದ್ದೈತಿ. ಆಯ್ತಿಲ್ಲ, ಈಗ ಸದ್ಯ ನೋಡಿದ್ರೆ ಅವ್ರು ಇಷ್ಟೆಲ್ಲ ಆಗ್ಬೇಕಾದ್ರೆ ಯಾರ ಸಲುವಾಗಿ ಆತು? ಯಾರ ಸಲುವಾಗಿ ಆತ್ರಿ? ನನ್ನ ಸಲುವಾಗಿ. ಏನೇ ಯಾಕಾಗ್ಲಿ ಆಗ್ಲಿ, ನನ್ನ ಸಲುವಾಗಿ ಇಷ್ಟು ತ್ರಾಸ್ ತಗೊಂಡ್ ಅವ್ರ ದೇಶ ಬಿಟ್ಟು ಹೋದ್ರೆ ಅಂದ್ರೆ ಇನ್ನವ್ರನ್ನ ಹುಡುಕಾಡ್ತಾ ಹೋಗು ನಡ್ರಿ. ಹೋಗ್ರಿ, ಹೋಗ್ ನಡ್ರಿ. ಶಯನ ಮಂಚದ ಮ್ಯಾಲೆ ಒಬ್ಬವಳಾಂಗಿರಲಿ, ಶಯನ ಮಂಚದ ಮ್ಯಾಲೆ ಒಬ್ಬವಳಾಂಗಿರಲಿ, ನನ್ನ ಜೀವನದಾಗಂತ ಎಷ್ಟು ಸಮಾಧಾನ ಇಲ್ಲ. ಒಂದ ದಿವಸ ಅಂದ್ರೆ ಒಂದ ತಾಸ, ಹೌದು, ಒಂದ್ ತಾಸ ಅಂದ್ರೆ ಒಂದ್ ನಿಮಿಷ, ಹೌದು. ಹಿಂಗ ನನ್ನ ದೇಹದಲ್ಲಿ ಆತ್ಮ ಕೊರಗಲಿಕ್ಕೆ ಹತ್ತಿರುವುದು. ಹೌದು ಅಣ್ಣ, ಅವ್ರು ಎಲ್ಲಿದ್ದಾರು ಎಲ್ಲಿಲ್ಲ ಸ್ವಲ್ಪ ಹುಡುಕಾಡಿ ತೋರಿಸಬೇಕಾಯ್ತ್ರಿ. ಹೂ ನೀಡಲ್ಲ ಅಣ್ಣ, ನಡೀರಿ, ಹೂ ಬರಿ ಅಣ್ಣ. ಇಲ್ಲಿದ್ದಾರೆ ಅವರೇನ್ ನೋಡು? ಅವ್ರ ಅಲ್ಲವ? ಅವರು ಅಲ್ಲ. ಅಲ್ಲ ಅಲ್ಲ, ಈಚೆ ಕಡೆ ಇವರು ಅಲ್ರಿ, ಆಚೆ ಕಡೆ ಅವರು ಅಲ್ರಿ ಅಣ್ಣ. ಈಗ ಸದ್ಯ ಅವರು ಮುಖ ಕಾಣದಾಗಿಂದ ನನ್ನ ಮನಸ್ಸಿನಲ್ಲಿ ಎಲ್ಲಷ್ಟು ಸಮಾಧಾನ ಇಲ್ಲ. ಈಗ ಸದ್ಯ ನೀವು ತೋರಿಸ್ತೀರ ಅಥವಾ ಇಲ್ಲಿ ನಾ ಪ್ರಾಣ ಕೊಡ್ಲಿವ? ಇಬ್ರು ಕೂಡ ನೋಡಿ, ಇಬ್ರು ಕೂಡ ಬರ್ರಿ ಅಣ್ಣ. ಈಗ ನಾವು ಅಲ್ಲಿಂದ ಇಲ್ಲಿಗೆ ಬರೋದಕ್ಕ ಆರ್ ತಾಸ ಹೊತ್ತ ಇರೋದಕ್ಕ ಈಗ ಸದ್ಯ ಅವ್ರ ಮುಖಾಂತರ ನನ್ನ ಭೇಟಿ ಆಗ್ಬೇಕ. ಎಲ್ಲಿದ್ದಾರೆ ತೋರಿಸ್ರಿ, ಬರ್ರಿ ಹುಣ್ರಿ. ತೋರಿಸ್ರಿ ನೋಡ್ರಿ. ಯಾಕ್ರಿ ಇವ್ರ ನೋಡ್ರಿ? ಇವ್ರು ಅಣ್ಣ ಅವರು ಅಲ್ಲ. ಅಲ್ಲ ಅಲ್ಲ, ಅವ್ರು ಅಣ್ಣ ಅವರು ಅಲ್ಲ. ಅವರು ಅಲ್ಲ, ಅವರು ಅಲ್ಲ. ಇವ್ರಿ ಅಣ್ಣ? ಹೌದು. ಹೌದ್ರಿ ಅಣ್ಣ. ನನ್ನ ಮೇಗಿಡಿ ತಪ್ಪ ನಿನ್ನ ಮೇಲೆ ಹಾಕಿಕೊಂಡ ಹಾಕಿಕೊಂಡು ಅಣ್ಣ ತಾತೇನವರ ಕರೆದುಕೊಂಡು ಬನ್ನಿರಿ. ಹೋಗಿ ಕರ್ಕೊಂಡ್ ಬರ್ರಿ. ಹೌದ, ಕರ್ಕೊಂಡ್ ಬರ್ತೇವ. ಏ ಅಣ್ಣ, ತಾತ ಯಾಕೆ ಬಂದಿ? ನಿಮ್ಗ ಕರಲಿಕ್ಕತ್ತಾರ್ರಿ ತಾತ? ನನ್ನ ಪ್ರೀತಿಯಿಂದ ಕರಲಿಕ್ಕತ್ತಾರ. ಹೌದ್ರಿ? ಹೌದಲ್ಲ, ಪ್ರೀತಿ ಕರೀತಾರ್ರಿ. ಆವತ್ತು ತಾತೆ ಅವರನ್ನ ನಾನು ಪ್ರೀತಿಯಿಂದ ಕರೆಯುವಾಗ

ಈಗ ಸದ್ಯ ಏನ್ ಬೇಡಿದ್ದೆಲ್ಲ ಕೊಡ್ತೇನಂದ್ರು ಸಹಿತ ಇವರಿಗೆ ನೆಮ್ಮದಿ ಆಗ್ವಲ್ತ ಆಗ್ವಾತ್ರಿ. ಯಾಕಂದ್ರೆ ಏನ್ ಆಗ್ಬಾರ್ದು ತ್ರಾಸಿಲ್ಲ ಅವ್ರಿಗೆ ಆಗೈತ್ರಿ. ಈಗ ಅವ್ರಿಗೆ ತ್ರಾಸ ಸುದ್ದಿನ ಕೇಳಿದ ಕೂಡ್ಲೆ ಇವ್ರಿಗೆ ಏನ್ ಕೊಡ್ಬೇಕು ಏನಿಲ್ಲ ಅನ್ನುವಂತಹದ್ದ ನನ್ನ ಮನಸ್ಸಿನಲ್ಲಿ ಆಗೈತಿ ಅಣ್ಣ. ಬೇಡಿದ್ದೆಲ್ಲ ನಾ ಕೊಡ್ತೇನೆ ಖರೆ. ಈಗ ಸದ್ಯ ಯಾವ ಯಾವ ಕಾಲಕ್ಕಾದ್ರೂ ಸಹಿತ ಮನುಷ್ಯನಿಗೆ ಜ್ಞಾನೋಪದೇಶ ಬೇಕಲ್ಲ. ದೇಶ ಯಾರೇ ತಿರುಗ್ತಾರಲ್ಲ ಅವ್ರಿಗೆ ಜ್ಞಾನ ಉತ್ಪತ್ತಿ ಆಗ್ತದೆ, ವಿನಃ ಮಾತ್ರ ಮನೆಯಲ್ಲಿ ಇರುವವ್ರಿಗೆ ಮಾತ್ರ ಉತ್ಪತ್ತಿ ಆಗೋದಿಲ್ಲ. ಈಗ ಸದ್ಯ ಅಣ್ಣ ಬೇಡಿದ್ದೆಲ್ಲ ಕೊಡ್ತೇನೆ ಖರೆ, ಸ್ವಲ್ಪ ಬಂದ್ ಮನೆ ಕಾಲ ಹಚ್ಕೊಂತೀವಿ. ಏನ ಈಗ ನೀ ಏನ್ ಸದ್ಯ ಬೇಡ್ತಿ ಬೇಡ್ದೆಲ್ಲ ಕೊಡತ್ತಾರ? ಬರೇ ಬಂದ ಅವ್ರ ಹೆಸರಿಗೆ ಪಾದ ಹಚ್ಚೆ ಹೋಗಂತ ಹೇಳ್ತಾರ. ಹಲವು ಶಾಸ್ತ್ರ ಓದಿದರೆ ಏನು, ಕಿರಿಯ ಸುತ್ತಿದರೆ ಏನು, ತನ್ನ ತನ್ನದೇ ಕುಳಿತಿದ್ದ ಏನು, ಶಿವ ನಾಮಸ್ಮರಣೆ ಮಾಡಿದ್ರೆ ಏನು, ಪಶು ಪಕ್ಷಿಗಳ ಸಮಾನ ಅಂತ ಬಲ್ಲವರು ಹೇಳಿದ ಮತ್ತೆ ಎಲ್ಲರಿಗೂ ಗೊತ್ತದಲ್ಲ. ಹೌದಲ್ಲ, ಹೌದು. 12 ವರ್ಷ ಗಿರಿಯ ಪರ್ವತಗಳನ್ನು ಸುತ್ತು ಹಾಕಿ ಕಲ್ಲು ದೇವರಿಗೆ ಕೈಮೆಗದು ಪಂಚ ಅಮೃತವನ್ನು ನೈವೇದ್ಯವನ್ನು ಮಾಡಿಸಿ ಹಾಲು ತಿಪ್ಪಿನಿಂದ ಅಭಿಷೇಕವನ್ನು ಮಾಡಿದ ತಾತ ಎಷ್ಟು ಪುಣ್ಯವು ಸಿಗಬಹುದು? ಅಷ್ಟ ಪುಣ್ಯ ತಾತ ಒಂದೇ ಒಂದು ಸಲ ತನ್ನ ಪತಿಯ ಪಾದ ಕಮಲಗಳನ್ನು ತೊಳೆದು ಆತನಿಗೆ ಪಂಚ ಅಮೃತ ಭೋಜನವನ್ನು ಊಟ ಮಾಡಿಸಿ ಹಾಲು ತಿಪ್ಪಿನಿಂದ ಕೈ ತೊಳಿಸಿದ್ದಾದ್ರೆ 12 ವರ್ಷ ದುಡಿದ ಪುಣ್ಯ ಒಂದೇ ಒಂದು ನಿಮಿಷದಲ್ಲಿ ಬರ್ತದೆ. ಅಂತ ಪುಣ್ಯವನ್ನು ತಾತ ಪುರಪುರುಷರ ಬೆನ್ನು ಹತ್ತಿ ನಾಶ ಮಾಡಿಕೊಳ್ಳೋ ಚಲದಲ್ಲ ತಾತ. ಪತಿ ಅಂದ್ರೆ ತಾತ ಒಂದು ದೇವರಿದ್ದಾಗ ಅಂತವನ್ನು ಬಿಟ್ಟ ತಾತ ಪುರಪುರುಷರ ಬೆನ್ನು ಹತ್ತಿ ಬರೋದು ತಾತ ಜಗತ್ತಿನ ವಿರುದ್ಧ ಆಗ್ತದೆ. ತಾತ ಇವರ ಕರಿಬಾರ್ದು, ನಾನು ಬರುವುದಿಲ್ಲ ತಾತ. ಮತ್ತಾರು ಹೇಳುತ್ತೇನೆ ಕೇಳುವಂತ ದೊಡ್ಡ ಶ್ರೀಮಂತ ಮನೆಯಲ್ಲಿ ಒಂದು ಸುಂದರವಾದ ಹೆಣ್ಣು ಹೆಣ್ಣು ಆ ಹೆಣ್ಣಿನಲ್ಲಿ ದಾನವನ್ನು ಮಾಡುವಂತ ಅನ್ಸ ತಾತ ಹೆಣ್ಣಿದ್ರೆ ತಾತ ಮನೆಯೊಂದು ನರ್ತಿದ್ದಂಗ. ಹೌದಲ್ಲ, ಹೌದು. ಗಂಡ ಹೆಂಡ್ರ ನಡುವೆ ತಾತ ಒಂದು ಗಂಡು ಮಗ ಒಂದು ನರ್ತಿದ್ದಂಗ. ಹೌದು, ಆಕಾಶದೊಳಗೆ ತಾತ ಒಂದು ಚಂದ್ರ ಒಂದು ನರ್ತಿದ್ದಂಗ. ಹೌದು, ಹೌದಲ್ಲ ತಾತ. ಒಂದಕ್ಕೆ ಒಂದು ಹೋಲಿ ಪ್ರಕಾರ ಯಾವ ಪ್ರಕಾರವಾಗಿ ಚಂದ ಕಾಣಿಸಬಹುದು ಹಂಗ ತಾತ ಇವಳ ಗಂಡ ಇವನು ನರ್ತಿದ್ದಂಗ. ರತ್ನನ ಬೆಳಕವನ್ನು ಬಿಟ್ಟು ಪರತ್ನ ಬೆಳಕಿಗೆ ತಾತ ರತ್ನ ಹಳದ ಬೆಳಕಿಗೆ ಬರುವುದಿಲ್ಲ. ಹೌದಲ್ಲ, ಇವರ ಕರಿಬಾರ್ದು, ನಾನು ಬರುವುದಿಲ್ಲ ಅಂತ ಹೇಳು ತಾತಲ. ಏವು ತಾತನವ್ರು ಯಾಕ್ರಿ ಅವ್ರು ಏನಂದ್ರೆ ನಿಮ್ಮ ಮನೆಯಲ್ಲಿ ಒಂದ್ ರತ್ನ ಹಳ್ಳ ಅದ ಅದ ಆ ಹಳ್ಳ ತಿಪ್ಪೆಯಲ್ಲಿ ಮುಚ್ಚಿ ಇಟ್ಟಿದ್ದೀರಂತ ಎಣ್ಣೆ ಎಣ್ಣೆ ರತ್ನ ಹಾಲಿನಲ್ಲ ನೀವು ಪ್ರೀತಿ ಮಾಡಿದ್ರಿ. ಪ್ರೀತಿ ಮಾಡಿನ ಆ ಎಣ್ಣೆ ಬೆಳಕು ನಿಮ್ಗೆ ಬಿಡುದಿಲ್ಲ, ನೀವು ಕರಿಬೇಡಿ ಅವ್ರು ಬರುದ ಅಂತ ಹೇಳ್ತಾರ ಅವ್ರು. ಅಣ್ಣ, ಯಾವ ಕಾಲಕ್ಕಾದ್ರೂ ಮನುಷ್ಯನಿಗೆ ಮಾತಾಡಿಸ್ಬೇಕಾದ್ರೆ ಮೂರೇ ಮೂರು ಮಾತು. ಹೌದು ಹೌದಿಲ್ಲ, ಈಗ ಎರಡು ಸಲ ಅಂತ ಮಾತಾಡ್ಸೀವಿ. ಹೌದು, ಇನ್ನೊಂದ್ ಮಾತದ, ಇನ್ನೊಂದ್ ಮಾತು ಪ್ರೇಮದಿಂದ ಮಾತಾಡಿಸ್ತೀನಿ ಅಣ್ಣ. ಮಾತಾಡಿಸ್ತೀನಿ ಪ್ರಿಯ ಕರ ಮೈತರ ಪ್ರಿಯಕರ ಮೈತರ ಏಕಾಏಕಿ ಕಾಡದಾಗಿ ಹೋದನವ್ವ ಮನಸೆ ಮಾಡಿ ಏಕಾಏಕಿ ಕಾಡದಾಗಿ ಹೋದನವ್ವ ಮನಸೆ ಮಾಡಿ ಬಿಟ್ಟ ನನ್ನ ಅನಂತರ ಏಕಾಏಕಿ ಹೇಳರಿ ಬುದ್ಧಿವಂತರ ಅಮಗನಿಮು ಹೇಳರಿ ಬುದ್ಧಿವಂತರ ಅಂತ ಚಾಲಿ ವರ್ಯಾತಿಯನ್ನ ನಾಚಿ ಬಿಟ್ಟ ಕರಿಯತೇನೆ ಅಂತ ಚಾಲಿ ವರ್ಯಾತೆನ ನಾಚಿ ಬಿಟ್ಟ ಕರಿಯತೇನೆ ಮಾಡವಲ್ಲವ್ವ ಕಾರ್ಕಾರ ಅಂತ ಚಾಲಿ ವರಿಯಾತಿಯನ್ನ ನಾಚಿ ಬಿಟ್ಟ ಕರಿಯತೇನ ಅಂತ ಚಾಲಿ ವರಿಯಾತಿಯನ್ನ ನಾಚಿ ಬಿಟ್ಟ ಕರಿಯತೇನ ಅಂತ ಚಾಲಿ ವರಿಯಾತಿಯನ್ನ ನಾಚಿ ಬಿಟ್ಟ ಕರಿಯತೇನ ಅಂತ ಚಾಲಿ ವರಿಯಾತಿಯನ್ನ ನಾಚಿ ಬಿಟ್ಟ ಕರಿಯತೇನ ಮಾಡವಲ್ಲವ್ವ ಕಾರ್ಕಾರ ಅಣ್ಣ. ತಾತೇನವ್ರ, ಈಗ ಸದ್ಯನ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರ ನನ್ನ ಗಂಡನ ಖಬರ್ ನಾ ಮಾಡ್ಬೇಕಾಗಿದ್ರ ಪ್ರೇಮಕ್ಕೆ ಮರಳಾಗಿ ನಾ ಇಲ್ಲಿ ತನಕ ಬರ್ತಿದ್ದಿಲ್ಲ. ಹೌದು, ಈಗ ಸದ್ಯ ನೋಡಿದ್ರ ಇವ್ರು ಯಾವಾಗ ನನ್ನ ಮನೆಗೆ ಬಂದವರು ಯಾವಾಗಿಲ್ಲೋ ಎಲ್ಲೋ. ಅಣ್ಣ, ಇಷ್ಟು ಮನಸ್ಸು ನಂದು ಹಂಬಲಿಸ್ತದ. ಈಗ ಸದ್ಯ ಅವ್ರು ಬೇಡಿದ್ದೆಲ್ಲ ಕೊಡ್ತೇನೆ ನಮಗ, ಯಾಕೆ ಬಲ್ಲಂತಾರ ಮತ್ತು ಏನ್ ಬೇಕಾಗ್ತದ ಕೇಳ. ಅಣ್ಣ, ನಾ ಕೊಡ್ತಾ ಇದ್ದೇನೆ ಸದ್ಯ. ಈಗ ಅವ್ರು ಬಂದ್ರೆ ಹೆಂಗ ಆಗ್ತದ ಗೊತ್ತದ? ಹೆಂಗವ ನಮ್ಮ ಸಾವಳಿಗೆ ಶಿವಲಿಂಗೇಶ್ವರ ಬಂದಂಗ ಆಗ್ತದ. ಹೌದು ಅಣ್ಣ, ಏಕದಮ್ ಬಂದ್ಬೇಡ ಅಂತ ಹೇಳ್ರಿ. ಹೇಳೋಗ್ರಿ, ಈಗ ನೀ ಏನ್ ಬೇಕಿದ್ರೆ ಕೊಡಕ್ಕೆ ನೀ ಯಾಕಿಲ್ಲತ್ತಪ್ಪ, ಏನ್ ಕಾರಣ ಅಂತ ಅವ್ರು ಏನಿಲ್ಲ ಅಂದ್ರ ತತ್. ಈಗ ಹೌದು, ಹತ್ತ ಮಾತು ಹೇಳಿದ್ರೊಳಗೆ ಏನು ಅರ್ಥ ಇಲ್ಲ. ಮುತ್ತಿನಂಗ ಮಾತು ಹೇಳತ್ತೇನ ಕೇಳ ಬಂದ. ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ಬಂದ ಹೋಗು ನೋಡಿ ಏಟಿದ ಬಂದ ಬರೇ ಕತ್ತಲಿ. ಬರುವಾಗ ಎಷ್ಟಗಳ ಸೀದಿ, ಹೋಗುವಾಗ ಎಷ್ಟಗಳ ಸೀದಿ, ತಿರುಗ ನೋಡಿ ಏಟಿದ ಬಂದ ಮೂರ ದಿನದ ಸಂತಿ. ಸಂತಿ ಸಂತಿ ಮಾಡ್ಕೊಳಕರೆ ಬಂದಿ, ತಿರುಗಾಡಿ ಮಾಡಿಕೊಂಡಿರಿ ಎಲ್ಲ ಸಂತಿ. ಪಾಪದ ಗಂಟನ್ನು ಕಟ್ಟಿಕೊಂಡು ಹೋಗುವಾಗ ತಾತ್ಯ ಮತ್ತೆ ಪುಣ್ಯದ ಸ್ಥಾನ ಏಕಬೇಕಾಗ್ಯದ. ಮೋಕ್ಷ ದಾರಿಯನ್ನು ಹೊಂದ್ರೆ ತಾತ ಇವರಿಗೂ ಚಂದ ನನಗೂ ಚಂದ. ಕರಿಬಾರ್ದು, ನಾನು ಬರುವುದಿಲ್ಲ ಅಂತ ಹೇಳು. ಅಣ್ಣ, ತಾತೇನವ್ರಿ ಯಾಕ್ರಿ ಅವ್ರ ನೀವು ಕರಿಬಾರ್ದು ಅವ್ರು ಬರೋಲ್ಲ ಅಂತ ಹೇಳ್ತಾರೆ? ಯಾಕೆ ಬರೋದಿಲ್ಲ ಕೇಳ ಇವ್ರನ್ನ ಜರ್ ಬಿಟ್ಟಿದ್ದಾದ್ರೆ ಏನಾಗೋದು ಪರಿಸ್ಥಿತಿ ಎಲ್ಲ ಆಗೋದಕ್ಕರೆ. ಅಣ್ಣ ಕೇಳಿ ನಾ ಹೇಳ್ತಾನೆ ಹೇಳ್ರಿ. ಓ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ ನೀಲಕಂಠ ಸಂಹಾರ ನೀಲಕಂಠ ಸಂಹಾರ ನೀ ಮಾಡಿದ ಭೂಪ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ ನೀರೋಲಿದ್ದವನಿಗೆ ಪಾರಪ್ಪ ತವನಿಗೆ ನೀರೋಲಿದ್ದವನಿಗೆ ನೀರೋಲಿದ್ದವನಿಗೆ ಪಾರಪ್ಪ ತವನಿಗೆ ನೀರೋಲಿದ್ದವನಿಗೆ ಪಾರಪ್ಪ ತವನಿಗೆ ನೀಲಕಂಠ ಸಂಹಾರ ನೀಲಕಂಠ ಸಂಹಾರ ನೀ ಮಾಡಿದ ಭೂಪ ಜಯ ಮಂಗಳ ಜಯ ಮಂಗಳ ಜಯ ಮಂಗಳ ಜಯ ಮಂಗಳ ಜಯ ಮಂಗಳ. ಇದುವರೆಗೆ ಜನಪದ ನಾಟಕ ರಾಧಾನಾಟ ಕೇಳಿದ್ರಿ. ನಡೆಸಿಕೊಟ್ಟವರು ಹುಕ್ಕೇರಿಯ ಕಾಡಪ್ಪ ಯಲ್ಲಪ್ಪ ಉಪ್ಪಾರ್ ಹಾಗೂ ಸಂಗಡಿಗರು. ಈಗ ಕೃಷಿ ಹಾಡುಗಳು.